ಪರಿಸರ ನಿರ್ಮಲ ಸಾಟಿಯೇ ಇಲ್ಲ ಹೋಲಿಕೆ ಇಲ್ಲ ಇಂಥ ತರಬೇತಿಗೆ ವಾಸವು ಹಿತಕರ ಜೀವನ ಸುಖಕರ ದ್ವೇಷವು ದೂರ ಪ್ರೀತಿಯು ತೀರ ಬನ್ನಿ ತಾಣಕ್ಕೆ ಎರಡನೆಯ ಮನೆಯಾಗಿ ಕಾಡುತ್ತಿದೆ ನೆನಪಾಗಿ ನೀತಿಯ ಕಲಿಸಿದೆ ನಿಷ್ಠೆಯ ಕಲಿಸಿದೆ ಪರಿಪೂರ್ಣ ಪ್ರಜೆಯನ್ನು ಮಾಡಿದೆ ದೇವನ್ ಹಾಗೂ ನಂದಿತಾ ಅವರ ಸ್ವರಗಳಲ್ಲಿ ಕೇಳಿ ಯಜಮಾನ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಕೆ ಕಲ್ಯಾಣ. ಸಾಕ್ಷಿ ನನ್ನ ಎದೆಯ ಒಳಗೆ ಹಿಡಿದೆ, ಅದರಿಂದ ಹೃದಯ ತೆಗೆದು ನಿನ್ನ ಸುತ್ತಿಗೆ ಒತ್ತಿಬಿಟ್ಟೆ. ಕೊಟ್ಟು ವಯಸ್ಸು ತಗೋ ನಿರನ್ನು ಮನಸ್ಸು ತಗೋ ಈ ಚುಟ್ಟು ವಯಸ್ಸು ತಗೋ ನಿರನ್ನು ಮನಸ್ಸು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಅಹಂ ಚಿತ್ರದ ಗೀತೆ. ಮಂಜುನಾಥ್ ರೆಡ್ಡಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ನಂದು ಹಾಗೂ ಟಿಪ್ಪು. ಗಾಯಕರು ವಿನಯ್ ನಾಡಿಗ್. ಿದೆ ಸ್ವರನಾದವೆ ನೀ ಮೀಟಿದೆ, ಚೈತ್ರದ ಚಿಗುರಲ್ಲಿ ನೀನು ದುಂಬಿಯ ಶ್ರುತಿಯಲ್ಲಿ ನೀನು ಶ್ವೇತವರ್ಣ ಚಲುವೆ ನೀನು ಓ ಪ್ರೇಯಸಿ ನೀನೇನ ಊರ್ವಶಿ ಮಧುರವಾಗಿದೆ ಸ್ವರನಾದವೆ ನೀ ಮೀಟಿದೆ, ಚೈತ್ರದ ಚಿಗುರಲ್ಲಿ ನೀನು ದುಂಬಿಯ ಶ್ರುತಿಯಲ್ಲಿ ನೀನು ಶ್ವೇತವರ್ಣ ಚಲುವೆ ನೀನು ಓ ಪ್ರೇಯಸಿ ನೀನೇನ ಊರ್ವಶಿ ಮಧುರವಾಗಿದೆ. ಕೋಮಲೆ ಕವಿಯ ಗಾನಾಲೆಯಲ್ಲಿ ರಮ್ಯ ನಿನ್ನ ಶೋಭೆಯೇ, ಕೊಳಲ ನುಡಿಯ ನುಡಿಯಲ್ಲಿ ಕೋಟಿ ರಾಗ ಕೋಮಲೆ, ಕವಿಯ ಗಾನಾಲೆಯಲ್ಲಿ ರಮ್ಯ ನಿನ್ನ ಶೋಭೆಯೇ, ಮೌನವೇ ಅರಳಿತು ಅರಳಿತು ಹಾಡಿತಿ ಕೋಗಿಲೆ ನಲಿಯಿತು ಎದೆಯಲೆ, ಅಂದದ ಚಲುವೆ ನೀ ಅಜಂತದ ಶಿಲ್ಪಿನಿ ಮಧುರವಾಗಿದೆ. ಸಿರಿಯು ಬಂದಿತೋ ಪವನಿ ಪನಿ ಪಮರಿ ಪಮ ಪಮರಿ ಸರಿ ಮನಿ, ನಡೆವ ನಿನ್ನ ನಾಟ್ಯಕ್ಕೆ ಯುವಕ ಲೋಕ ತಾಂಡವ ಪಾನಿ ಪಮ ಪಮರಿ ಮರಿಸ, ನಯನ ನಿನ್ನ ಕಿರಣಕ್ಕೆ ಭುವಿಗೆ ಸಿರಿಯು ಬಂದಿತೋ, ನಡೆವ ನಿನ್ನ ನಾಟ್ಯಕ್ಕೆ ಯುವಕ ಲೋಕ ತಾಂಡವ, ಅಪ್ಸರೆ ಆಸರೆ ಕೋರುವೆ ನಿನ್ನಲೆ ಈಗಲೇ ಫಲಿಸಲಿ ಹೂಮಳೆ, ಹೃದಯದ ಪುಣ್ಯವೋ ಈ ಜನ್ಮವು ಧನ್ಯವೋ ಮಧುರವಾಗಿದೆ ಸ್ವರನಾದವೆ ನೀ ಮೀಟಿದೆ, ಚೈತ್ರದ ಚಿಗುರಲ್ಲಿ ನೀನು ದುಂಬಿಯ ಶ್ರುತಿಯಲ್ಲಿ ನೀನು ಶ್ವೇತವರ್ಣ ಚಲುವೆ ನೀನು ಓ ಪ್ರೇಯಸಿ ನೀನೇನ ಊರ್ವಶ ಮಧುರವಾಗಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲ, ಗಾಯಕರು ಚಿತ್ರ ಹಾಗೂ ರಾಜೇಶ್. ಕಚ್ಚಗುಳಿಯಾಡು ಹಾಗೆ ಚಳಿ ಚಳಿಯಾಕೆ ಹೀಗೆ ಕಚ್ಚಗುಳಿಯಾಡು ಹಾಗೆ ನಡುಗು ಮೈಗೆ ಕಂಬಳಿ ಹಾಗೆ ಅಪ್ಪಿಕೊ ನನ್ನ ಹೀಗೆ ಮೇಲಗೆ ಒಳಗೆ ಬಿಸಿಯ ಹೊರಗೆ ಚಳಿಯ ಅಪ್ಪಿದರೂ ಏನು ಸಾಲದು ಮಂಜಿನ ಬೋಗಿಲಾಯ್ತು ಮೈಯೆಲ್ಲ ಚಳಿ ಚಳಿಯಾಕೆ ಹೀಗೆ ಸಾರ ಸಾರ ಸುಖ ಸುಧೆ ಸಾಗರ ನನಗೂ ನಿನ್ನ ಹಾಗೆ ಇರಬೇಕೆ ಚಳಿ ಚಳಿ ಆಗಿ ಹೀಗೆ ಸೇರಿ ಒಂದೇ ದೇಹದ ಮೇಲೂ ಏನು ಹಂಬಲ ಕನಸುಗಳು ದೊರೆತರು ಎಲ್ಲ ಇಲ್ಲೇ ಬಯಕೆಯು ಸೋಲದು ಇನ್ನೊಮ್ಮೆ ಆಕಾಶದ ಮೋಡದಂತೆ ತಿರಿ ಚಳಿ ಚಳಿಯಾಕೆ ಹೀಗೆ ಕಚ್ಚಗುಳಿಯಾಡು ಹಾಗೆ ಚಳಿ ಚಳಿಯಾಕೆ ಹೀಗೆ ಕಚ್ಚಗುಳಿಯಾಡು ಹಾಗೆ ನಡುಗು ಮೈಗೆ ಕಂಬಳಿ ಹಾಗೆ ಅಪ್ಪಿಕೊ ನನ್ನ ಹೀಗೆ ಮೇಲಗೆ ಒಳಗೆ ಬಿಸಿಯ ಹೊರಗೆ ಚಳಿಯ ಅಪ್ಪಿದರೂ ಏನು ಸಾಲದು ಮಂಜಿನ ಬೋಗಿಲಾಯ್ತು ಮೈಯೆಲ್ಲ ಚಳಿ ಚಳಿಯಾಕೆ ಹೀಗೆ ಕಾರ್ಯಕ್ರಮದ ಮುಂದಿನ ಗೀತೆ ಅಭಿನೇತ್ರಿ ಚಿತ್ರದ್ದು. ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ ಹಾಗೂ ಮನುಮೂರ್ತಿ, ಗಾಯಕರು ಶ್ರೇಯಾ ಘೋಷಾಲ್ ಹಾಗೂ ಶಾನ್. Thank you. ತಂ ನಂ ತಂ ನಂ ನನ್ನಿ ಮನಸ್ಸು ಮಿಡಿಯುತ್ತಿದೆ ಸೋತಿದೆ ಕೈಯಲ್ಲಿ ಕೊಣಿಬೈ ಹೊನ್ನ ಬಳೆಯ ಘಲ್ ಘಲ್ ಘಲ್ ಘಲ್ ತಾಳಕ್ಕೆ ನನ್ನೆದೆ ಅವೀಣೆ ತನ್ನಂತೆ ತಾನೆ ತಂ ನಂ ತಂ ನಂ ಎಂದಿದೆ ಘಲ್ ಘಲ್ ಘಲ್ ಘಲ್ ತಾಳಕ್ಕೆ अरे सब लोग इकट्ठे हो, क्या खबर है डाग बाबू? खबर कुछ ठीक नहीं है काका, लैंडस्लाइड होने का खतरा है। अरे किसी सुरक्षित स्थान पर चलना पड़ेगा। कैसे कैसे घर बार छोड़ दे? अरे घर की चिंता छोड़ो, जल्दी से अपना सेफ्टी किट और जरूरी कागजात लेकर किसी सुरक्षित स्थान पर पहुँचो। लैंडस्लाइड हुआ था और इसके दोबारा आने के आसार आपके हित में तत्पर NDMA। कार्यक्रम ಕಡೆಯ ಗೀತೆ ಗಂಗಾ ಕಾವೇರಿ ಚಿತ್ರದ್ದು. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಕೆ ಕಲ್ಯಾಣ್. ಗಾಯಕರು ಚಿತ್ರ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ. Oh, oh, oh. ಹಿಡಿದ ನಿನ್ನಲ್ಲೂ ನನ್ನಲ್ಲೂ ನನ್ನಲ್ಲೂ ನಿನ್ನಲ್ಲೂ ಒಂದೇ ಉಸಿರಾಟ ಹಗಲು ಇರುಳು ಇರುಳು ಹಗಲು ಒಂದೇ ಎದೆ ಬಡಿತ ಈ ತಕ್ಕ ಧಿಮ್ಮಿಕ ತಕ್ಕ ತಕ್ಕ ಧಿಮ್ಮಿಕ ತಗು ಹೇಳುತ್ತಿದೆ ನೀನಲ್ಲ ಸ್ವಂತ ಜೀವವನ್ನೇ ಜೀವನವನ್ನೇ ನಾ ಬರೆದಿಡುವೆ ಎಂದು ನಿನಗವೆ ಕಾಣೇನಿಲ್ಲದೆ ನಾನಿಲ್ಲ ಕವಿ ನಿನ್ನಲ್ಲೂ ನನ್ನಲ್ಲೂ ನನ್ನಲ್ಲೂ ನಿನ್ನಲ್ಲೂ ಒಂದೇ ಉಸಿರಾಟ ಹಗಲು ಇರಳು ಇರಳು ಹಗಲು ಒಂದೇ ಎದೆ ಬಡಿತ ಎಲ್ಲರೂ ಕಣ್ಣನ್ನು ಅಂತೂ ಇಂತೂ ಪ್ರೀತಿ ಅಂತ ಶುರುವಾಗಿ ಸುತ್ತಿದಂತೆ ಲೋಕವೆಲ್ಲ ಸುಖವಾಗಿ ಅಳರಿಯುವುದರೂ ನಿನಗಾಗಿ ತಕ್ಷಣ ಹುಟ್ಟಿ ಬರುವೆ ನಿಜವಾಗಿ ನಿನ್ನ ಪ್ರೀತಿ ಸೊಬಗಿನ ದೃಶ್ಯದಲ್ಲಿ ಅದೃಶ್ಯವಾಗಿ ಬಿಡುವೆ ಅಲ್ಲೂ ನನ್ನಲ್ಲೂ ನನ್ನಲ್ಲೂ ನಿನ್ನಲ್ಲೂ ಒಂದೇ ಉಸಿರಾಟ ಹಗಲು ಇರುಳು ಇರುಳು ಹಗಲು ಒಂದೇ ಬಡಿತ ಎಷ್ಟೊಂದು ಮಾತು ಎಷ್ಟೊಂದು ಕಾತರ ಎಷ್ಟೊಂದು ಕನಸು ಪ್ರೀತಿಯಲ್ಲಿ ನಾನು ನಿನ್ನ ಮನಸಾರೆ ಪ್ರೀತಿಸುವೆ ನಾನು ಕೂಡ ಹಂಗೇನೆ ಪ್ರೀತಿಸುವೆ ಆದರೂ ಪ್ರೀತಿಯ ಹೇಳೋಕೆ ಹೊಸ ಹೆದರಿಕೆಗಳು ಇಲ್ಲಿ ತಡೆಯುತ್ತವೆ ಹಂಗಾದರೂ ನಮ್ಮ ಹೃದಯಗಳು ಏನು ಬೇಕೋ ಅದನ್ನೇ ಪಡೆಯುತ್ತಿವೆ ನನ್ನಲ್ಲೂ ನನ್ನಲ್ಲೂ ನನ್ನಲ್ಲೂ ನಿನ್ನಲ್ಲೂ ಒಂದೇ ಉಸಿರಾಟ ಹಗಲು ಇರಳು ಇರಳು ಹಗಲು ಒಂದೇ ಎದೆ ಬಡಿತ ಈ ತಕ್ಕ ಧಿಮ್ಮಿಕ ತಕ್ಕ ತಕ್ಕ ಧಿಮ್ಮಿಕ ತಗು ಹೇಳುತ್ತಿದೆ ನೀ ನನ್ನ ಸ್ವಂತ ಜೀವವನ್ನು ಜೀವನವನ್ನು ನಾ ಬರೆದಿಡುವೆ ಎಂದು ನಿನಗಂತ ನಿನ್ನಲ್ಲೂ ನನ್ನಲ್ಲೂ ನನ್ನಲ್ಲೂ ನಿನ್ನಲ್ಲೂ ಒಂದೇ ಉಸಿರಾಟ ಹಗಲು ಇರಳು ಇರಳು ಹಗಲು ಒಂದೇ ಎದೆ ಬಡಿತ ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ ಸರಿಯಾಗಿ 6:20 ಆಕಾಶವಾಣಿ ಭದ್ರಾವತಿ. ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹಾಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹಾಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಎಸ್ಬಿಐ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ನಿಂದ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಸಂಬಂಧಿಸಿದಂತೆ ಕೃಷಿಕರಿಗಾಗಿ ಪ್ರಮುಖ ಮಾಹಿತಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಲು ಮುಂಗಾರು ಖಾರೀಫ್ ಬೆಳೆಗೆ ಕೊನೆಯ ದಿನಾಂಕ 30 ಜೂನ್ 2022 ಹಾಗೂ ಮಾವಿನ ಬೆಳೆಗಾಗಿ